58 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಸೈಬರ್ ಅಪರಾಧ ತಡೆಗಟ್ಟಲು ಸೆನ್ ಠಾಣೆಗಳಿಗೆ ಎಸ್ಪಿ ದರ್ಜೆಯ ಅಧಿಕಾರಿಗಳ ನೇಮಕ, ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯ ಸರ್ಕಾರ ರೈತರ ಪರ, ಕೃಷಿ ಕ್ಷೇತ್ರದ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ಸಚಿವ ಎನ್ ಚಲುವರಾಯಸ್ವಾಮಿ. ಮತ್ತು ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಗಾಗಿ ತಹಶೀಲ್ದಾರರಿಗೆ 2 ತಿಂಗಳು ಗಡುವು ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ. ಕಿಸಾನ್ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದು ಅಟ್ಟಣೆ ಪದ್ದತಿಯಲ್ಲಿ ಆಡುಗಳ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಕಲ್ಲೇನಹಳ್ಳಿಯ ಕೃಷಿಕ ಕೆಎನ್ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಟ್ಟಣೆ ಪದ್ಧತಿಯಲ್ಲಿ ಆಡುಗಳ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಲ್ಲೇನಹಳ್ಳಿಯ ಕೃಷಿಕ ಕೆಎನ್ ಅಶೋಕ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು, ಈ ಕುರಿತಂತಹ ಮಾಹಿತಿ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಅಟ್ಟಣೆ ಪದ್ಧತಿಯಲ್ಲಿ ಆಡುಗಳ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಲ್ಲೇನಹಳ್ಳಿಯ ಕೃಷಿಕ ಕೆಎನ್ ಅಶೋಕ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಕಲ್ಲೇನಹಳ್ಳಿಯ ಪ್ರಗತಿಪರ ಯುವ ಕೃಷಿಕರಾದ ಕೆಎನ್ ಅಶೋಕ್ ಅವರು ನಮ್ಮೊಂದಿಗೆ ಇದ್ದಾರೆ. ಒಂದಷ್ಟು ಕೃಷಿ ಭೂಮಿ ಇದೆ, ತೋಟ ಮಾಡ್ಕೊಂಡಿದ್ದಾರೆ, ಅದರ ಜೊತೆಗೆ ಇತ್ತೀಚೆಗೆ ಆಡು ಸಾಕಾಣಿಕೆಯನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಆಡು ಸಾಕಾಣಿಕೆಯನ್ನ ಸಾಮಾನ್ಯವಾಗಿ ಸಾಕಾಣಿಕೆಯನ್ನ ಮಾಡದೆ ಒಂದೇ ಕಡೆ ಕಟ್ಟಿ ಏನು ಸ್ಟಾಲ್ ಫೀಡಿಂಗ್ ಅಂತ ಹೇಳಿ ಕರಿತೀವೋ ಆ ಪದ್ಧತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಈ ಕಟ್ಟಿ ಆಡು ಸಾಕಾಣಿಕೆ ಮಾಡೋದ್ರಿಂದ ಏನೇನು ಅನುಕೂಲಗಳು ಆಗುತ್ತೆ, ಹೇಗೆ ಬೇರೆ ಕೆಲಸಗಳಿಗೂ ಕೂಡ ಸಮಯ ಹೊಂದಾವಣೆಗೆ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಶೋಕ್. ನಮಸ್ಕಾರ ಅಶೋಕ್. ಎಷ್ಟು ವಯಸ್ಸು ತಮಗೆ? 40. 40 ವರ್ಷ ಆಯ್ತು. ಏನು ಓದಿದ್ರಿ? ನಾವು SLC. SLC ಓದಿದ್ರಿ. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದೆ ಓದಕ್ಕಾಗಲ್ಲ, ಓದಲಿಲ್ಲ. ಎಷ್ಟು ಜನ ಮಕ್ಕಳು ತಾವು? ನಾವಿಬ್ರು, ನನ್ನ ತಮ್ಮ ದಯಾನಂದ, ನಾನು ಅಶೋಕ್ ಅಂತ. ತಮ್ಮ ಏನು ಓದಿದ್ರು? ಅವರು ITI ಮಾಡಿದ್ದಾರೆ. ಅವರು ITI ಮಾಡಿದ್ದಾರೆ. ಎಷ್ಟು ಜಮೀನಿದೆ ತಮಗೆ? ನಮಗೆ 8 ಎಕರೆ ಇದೆ. 8 ಎಕರೆ ಜಮೀನಿದೆ. ಏನೇನು ಬೆಳ್ಕೊಳ್ತೀರ ಅದರಲ್ಲಿ? ತೆಂಗು, ಇನ್ನದ ಆಡಿಗೆ ಮೇವು ಏನು ಬೆಳ್ಕೊಳ್ತೀವಿ, ಹುಳ್ಳಿ, ಅಳಿಜೋಳ, ಇದೆಲ್ಲ ಆಡಿಗೆ ಏನೇನು ಬೇಕು ಮೇವು ಅದೆಲ್ಲ ಬೆಳ್ಕೊಳ್ತೀವಿ. ಮತ್ತೆ ಯಾಬೇವ್ ಹಾಕಿದ್ವಿ, ಅದರದ್ದು ಸೊಪ್ಪೆಲ್ಲ ಇದಕ್ಕೆ ಯೂಸ್ ಆಗುತ್ತೆ. ಇನ್ನ ಬೇಲಿ ಮೆಂತೆ ಅಂತ ಹಾಕಿದ್ವಿ, ಅದು ಸೊಪ್ಪು ವರ್ಷಕ್ಕೊಂದು 2 ಸಲ ಬರುತ್ತೆ, ಅದು ಆಡುಗೆ ಮೇಂಟೈನ್ ಆಗುತ್ತೆ. ತೆಂಗಿನ ಗಿಡ ಎಷ್ಟಿದಾವೆ? ತೆಂಗಿನ ಒಂದು 350 ಇದೆ. 350? ಏನು ಕೊಬ್ಬರಿ ಮಾಡ್ತೀರಾ, ಕಾಯಿ ಮಾರಾಟ ಮಾಡ್ತೀರಾ, ಹೆಂಗ್ರಿ? ಕೊಬ್ಬರಿ ಮಾಡ್ತೀರಿ. ಎಷ್ಟು ಸಿಗುತ್ತೆ ನಿಮ್ಗೆ ಒಂದು ವರ್ಷದಲ್ಲಿ? ಅದು ರೇಟ್ ಇದ್ದಂಗೆ ಒಂದೇ 20,000 ಕಾಯಿ ಬೀಳುತ್ತೆ. 20,000 ಕಾಯಿ ಬೀಳುತ್ತೆ ಕಾಯಿ, ಕೊಬ್ಬರಿ ರೇಟ್ ಇದ್ದಂಗೆ ಸಿಗುತ್ತೆ. ತೆಂಗಿನ ತೋಟದಲ್ಲಿ ಬೇರೆ ಏನು ಸಾಗುವಳಿ ಮಾಡೋದಿಲ್ಲ? ಬಾಳೆ ಬೆಳಿತೀವಿ ಸ್ವಲ್ಪ, ಇನ್ನ ಶುಂಠಿ ಹಾಕ್ತೀವಿ. ಬಾಳೆ ಎಷ್ಟು ಗುಣಿ ಹಾಕೊಂಡಿದ್ರಿ? ಈಗ 1,000 ಹಾಕಿದ್ವಿ. 1,000 ಹಾಕಿದ್ರಿ. ಶುಂಠಿ ಎಷ್ಟು ಎಕರೆಗೆ ಹಾಕಿದ್ರಿ? 1 ಎಕರೆ. ತೆಂಗಿನ ತೋಟದಲ್ಲಿ ಹಾಕಿದ್ರ ಬೇರೆ ಕಡೆ ಹಾಕಿ? ತೆಂಗಿನ ತೋಟದಲ್ಲಿ. ನೆರಳಾಗೋದಿಲ್ವ ಶುಂಠಿಗೆ? ನೆರಳಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಆದರೂ ಬೇರೆ ಕಡೆ ಆದರೆ ಬಯಲು ಪ್ರದೇಶ ಆದರೆ ದುಡ್ಡು ಕೊಟ್ಟು ಮಾಡ್ಕೋಬೇಕು, ನಮ್ಮದೇ ಅಲ್ವಾ? ಹೌದು, ಮೇಂಟೈನ್ ಆಗುತ್ತೆ. ಸ್ವಲ್ಪ ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ, ನಮ್ಮದೇ ಆಗುತ್ತೆ, ಬೇರೆ ಖರ್ಚು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಬೇರೆ ಬೋರಿಗೆ ದುಡ್ಡು ಕೊಡಬೇಕು, ಜಮೀನಿಗೆ ದುಡ್ಡು ಕೊಡಬೇಕು, ಅದೆಲ್ಲ ಸೇವ್ ಆಗುತ್ತೆ. ಎಷ್ಟು ಚೀಲ ಹಾಕಿದ್ರೆ ಈ ಸರಿ? ಈ ಸಲ 25 ಹಾಕಿದೆ. ಕಳಸರೇನು ಹಾಕಿದ್ರೆ? ಹಾ, ಕಳಸರೇನು ಹಾಕಿದ್ದೆ. ಕಳಸರೇನು ಒಂದು 25 ಚೀಲ ಹಾಕಿದ್ರೆ? 20 ಹಾಕಿದ್ದೆ. ಅದೇ ಬೀಜ ತಗೊಂಡು ಈಗ ಒಂದು 25 ಚೀಲ ಹಾಕಿದೆ. ಈಗ ಎಷ್ಟಾಯ್ತು ಕಳಸರಿ? ಕಳಸರಿ ಒಂದು 90 ಚೀಲ ಆಯ್ತು. ಈ ಸಲ ನೋಡ್ಬೇಕು ಇಳುವರಿ ಹೆಂಗಿದೆ ಅಂತ. ಬೆಲೆ ಚೆನ್ನಾಗಿ ಸಿಕ್ತ ಕಳೆದ ವರ್ಷ? ಹಾ, 6,000 ಸಿಕ್ಕಿತ್ತು. 6,000 ಒಳ್ಳೆ ಬೆಲೆ ಅಲ್ವಾ? ಒಳ್ಳೆ ಬೆಲೆ ಸಿಕ್ಕಿತ್ತು. ಈ ಸರಿ ಒಳ್ಳೆ ಬೆಲೆ ಆಗ್ಬೋದಾ? ನೋಡ್ಬೇಕು. ಮಳೆ ಅಲ್ವಾ, ಜಾಸ್ತಿ ಹಾಕಿದ್ದಾರೆ ಈ ಸಲ ಶುಂಠಿಯ ತುಂಬಾ ಕಡೆ. ಹೋದ್ಸಲ ರೇಟ್ ಜಾಸ್ತಿ ಆಗಿದ್ರಿಂದ ಈ ಸಲ ತುಂಬಾ ಹಾಕಿದ್ದಾರೆ. ನೋಡ್ಕೋಬೇಕು, ನೋಡ್ಕೊಂಡು ಕೊಡ್ಬೇಕಾಗತ್ತೆ ಅಲ್ವಾ. ಎಲ್ಲ ಕೆಲಸ ಎಲ್ಲ ನೀವೇ ಮಾಡ್ತೀರಿ? ಹಾ, ನಾವೇ ಮಾಡ್ತೀವಿ. ಇನ್ನು ಲೇಬರ್ ಎಲ್ಲ ಕರ್ಕೊಳ್ತೀವಿ. ಸ್ವಲ್ಪ ಈ ಮಳೆಗಾಲ ಕಳೆದ್ಮೇಲೆ ಮಾಡ್ಕೋಬೇಕು. ಈಗ ಒಂದ್ಸಾರಿ ತಂದ್ರೆ ಮರಿಗಳನ್ನ ಎಷ್ಟು ಮರಿತತ್ರಿ? ಒಂದ್ಸಲ ಒಂದು 20. 20 ಏನ್ ಬೆಲೆನಲ್ಲಿ ಸಿಗುತ್ತೆ? ಅವ 6,000-8,000 10,000 ಇರ್ತವೆ. ಮರಿ ಚೆನ್ನಾಗಿದ್ದಂಗೆ 10,000 ಗಂಟನ ಇದಾವೆ. 6,000-8,000 ಎಷ್ಟು ತೂಕ ಇರ್ತವೆ? ಒಂದ 8 kg ಇರ್ತವೆ. 10 kg ಒಳಪಟ್ಟಿರ್ತವೆ. 10 kg ಒಳಗಡೆ ಇರ್ತವೆ ಒಟ್ಟಿಗೆ ಅಲ್ವಾ? ಹೌದು. ಅವನ್ನ ತಂದು ಚೆನ್ನಾಗಿ ಸಾಕಾಣಿಕೆ ಮಾಡೋದು? ಸಾಕಾಣಿಕೆ ಮಾಡ್ತೀವಿ. ಎಷ್ಟು ದಿವಸ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಬೆಲೆ ಬರುತ್ತೆ ಮತ್ತೆ ಒಳ್ಳೆ ತೂಕ ಬರುತ್ತೆ? ಒಂದು ವರ್ಷ. ಒಳ್ಳೆ ಮೇವು ಕೊಟ್ಟು ಫೀಡ್ ಎಲ್ಲ ಹಾಕೊಂಡ್ರೆ ಒಂದ್ ವರ್ಷಕ್ಕೆ ಒಂದು 30 kg 35 kg ವರೆಗೂ ಬರುತ್ತೆ. 30 kg 35 kg ವರೆಗೂ ಬರುತ್ತೆ. ಇನ್ನು ಜಾಸ್ತಿ ಬರುತ್ತೆ? ಒಂದೂವರೆ ವರ್ಷ ಸಾಕೊಂಡ್ರೆ ಒಂದ್ 45 ಗಂಟೆ ಬರುತ್ತೆ. ಚರ್ಬಿ ಜಾಸ್ತಿ ಆಗುತ್ತೆ, ಹಾಗಾಗಿ ಒಂದು ಮೀಡಿಯಂ ಇದ್ದಾಗಲೇ ಮಾರ್ತೀವಿ. ಮಾರಾಟ ಯಾವ ಟೈಮಲ್ಲಿ ಮಾಡ್ತೀರಿ? ಮಾರಾಟ ಮರಿಗಳು ಬಂದಂಗೆ ಹಬ್ಬ ಸೀಜನ್, ಬಕ್ರೀದು, ರಂಜಾನು ಈ ತರ ಒಂದು ಸೀಜನ್ ಇದ್ದಾಗೆ, ಮದುವೆ ಸೀಜನ್ ಇದ್ದಾಗೆಲ್ಲ ಮಾಡ್ತೀವಿ. ಏನು ಮರಿನ ಕೊಟ್ಬಿಡ್ತೀರಾ ಅಥವಾ ಹೆಂಗ್ ಮಾಡ್ತೀರಿ? ಹಾ, ಮರಿನ ಕೊಡ್ತೀವಿ ಸೇಲ್ಗೆ, ಇಲ್ಲ ಮಟನ್ ಕಟ್ ಮಾಡಿ ಕೊಡ್ತೀವಿ. ಈ ಮರಿ ಅಂತ ಅಂದ್ರೆ ಏನ್ ತೂಕದ ಮೇಲೆ ಕೊಡ್ತೀರಾ? ಹೆಂಗ್ ಕೊಡ್ತೀರಾ? ತೂಕದ ಮೇಲೆ ಈ ಮರಿ ಜೀವಂತವಾಗಿ ಕೊಡೋದಾದ್ರೆ ಹೆಂಗ್ ಕೊಡ್ತೀರಾ ತೂಕ? ತೂಕ 600 ಕೊಡ್ತೀವಿ ಜೀವಂತ ಇದ್ದಂಗೆ. ನಾವೇ ಕಟ್ ಮಾಡೋದಾದ್ರೆ 700 ಕೊಡ್ತೀವಿ. 700 ಕೊಡ್ತೀವಿ. ಆಡ್ ಸಾಕಾಣಿಕೆ ಲಾಭದಾಯಕವಾಗಿ ಇದೆ ಅಲ್ವಾ? ಹಾ, ಲಾಭದಾಯಕ ಆಗಿದೆ. ಮೇವು ಮಾಡ್ಕೊಂಡ್ರೆ, ಕೆಲಸ ಮಾಡ್ಕೊಂಡ್ರೆ ಲಾಭ ಆಗುತ್ತೆ. ಈಗ ಎಷ್ಟು ಬ್ಯಾಚ್ ಸಾಕಿದ್ರಿ ಅಶೋಕ್? ಈಗ ಒಂದೇ ಬ್ಯಾಚ್ ಇರೋದು. ಅದ್ ಮಾಡ್ಕೊಂಡು ಸ್ವಲ್ಪ ಈಗ ಸ್ಟಾರ್ಟ್ ಮಾಡಿದಲ್ಲ, ಹಾಗಾಗಿ ಮಳೆ ಅಲ್ಲದ ವಿಪರೀತ ಇರೋದ್ರಿಂದ ಒಂದ್ ಬ್ಯಾಚ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನೊಂದೆರಡು ಬ್ಯಾಚ್ ಮಾಡ್ತೀವಿ, ಜಾಗ ಇದೆ, ಮಾಡ್ಕೋಬೇಕು. ಈಗ ಯಾರಿಗಾದ್ರೂ ಮಟನ್ ಬೇಕು ಅಂತ ಅಂದ್ರೆ ನೀವೇ ಕಟ್ ಮಾಡಿ ಕೊಟ್ಬಿಡ್ತೀರಿ? ನಾವೇ ಕಟ್ ಮಾಡ್ಕೊಡ್ತೀವಿ. ಕಟ್ ಮಾಡೋದೇನು ಕಷ್ಟ ಆಗೋದಿಲ್ವಾ? ಇಲ್ಲ, ಕಟ್ ಮಾಡೋಕೆ ಅಂತಾನೆ ಇದಾರೆ. ಅವ್ರನ್ನ ಕರೆಸ್ಬಿಟ್ಟು ಮಟನ್ ಕಟ್ ಮಾಡಿ ತೂಕದ ಲೆಕ್ಕದಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ. ಹೆಬ್ಬೆ ಎಷ್ಟು ಹಾಕೊಂಡಿದ್ದೀರಿ? ಹೆಬ್ಬೆ ಒಂದು 200 ಹಾಕೊಂಡಿದ್ವಿ. ಅದ್ರದ್ದು ಕಟ್ ಮಾಡ್ದಂಗೆ ಒಂದು 15-20 ಹೈಟ್ ಮಾಡ್ಕೊಂಡು ಬೆಳೆದಿಕ್ ಬಿಟ್ಟಿದ್ವಿ. ಅಲ್ಲಿ ಕಟ್ ಮಾಡ್ಕೊಂಡು ಅಲ್ಲೇ ಚಿಗುರೊಡೆಯುತ್ತೆ. ಅದು ಕಟ್ ಮಾಡ್ಕೊಂಡು ಬಂದಂಗೆ ಚಿಗುರೊಡೆಯುತ್ತಾ ಇರ್ತದೆ, ಅದೇ ಮೇವು ಆಗುತ್ತೆ. ಅದೇ ಸಾಕಷ್ಟು ಆಗುತ್ತೆ. ಇನ್ನು ಬೇಲಿ ಮಂತೇನು ಹಾಕೊಂಡಿದ್ವಿ, ಒಂದು 200 ಗುಣಿಯ. ಅದು ಕಟ್ ಮಾಡ್ದಂಗೆ ಬರ್ತಾ ಇರುತ್ತೆ. ಈಗ ಇದು ನೀವು ಆಡ್ ಸಾಕಾಣಿಕೆಗೆ ಅಂತಲೇ ಹಾಕೊಂಡ್ರೆ ಬೇಲಿ ಮೆಂತೆ ಮತ್ತೆ ಹೆಬ್ಬೆ ಎಲ್ಲ ಸುಮ್ಮನೆ ಮೊದಲೇ ಹಾಕಿದ್ರ? ಇಲ್ಲ, ಆಡ್ ಸಾಕಾಣಿಕೆ ಮಾಡೋ ಫ್ಯೂಚರ್ ಇಂದನೇ ನಾವು ಒಂದು 1.5-2 ಹಿಂದೆನೆ ಹಾಕೊಂಡಿದ್ದು. ಎಲ್ಲ ಮೇವು ಮಾಡಿಕೊಂಡು ಆಮೇಲೆ ನಾವು ಆಡ್ ಶೆಡ್ಡಿಗೆ ಇದ್ ಮಾಡಿದ್ವಿ. ಫಸ್ಟ್ ಮೇವು ಎಲ್ಲಾನು ಮಾಡಿಕೊಂಡು ಆಮೇಲೆ ಮಾಡಿದ್ದು. ತಂದ್ಮೇಲೆ ಮಾಡೋಕ್ಕಾಗಲ್ಲ, ಹಾಗೆ ಮೊದಲೇ ನಾವು 1 ಇಯರ್ ಮುಂಚೆನೆ ಪ್ಲಾನ್ ಮಾಡಿಕೊಂಡು ಮಾಡಿದ್ದು. ಈ ತರ ಕಟ್ಟಿ ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತಾರೆ? ಮೊದಲು ಕೂಡ ಸಾಕಾಣಿಕೆ ಮಾಡ್ತಿದ್ದು ನಾವು ಅಂತ ಹೇಳಿದ್ರಿ, ಅವಾಗ ಬೇರೆ ತರ ಇತ್ತು, ಇದು ಒಂಥರ ಈಗ ಒಂದೇ ಕಡೆ ಕಟ್ಟಿ ಮಾಡೋ ಅಂತದ್ದು, ಅದಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಇರುತ್ತೆ ಮತ್ತೆ ಏನೇನು ಅನುಕೂಲ ಆಗುತ್ತೆ? ಅದು ಸಮಯ ಸಿಗ್ತಿರ್ಲಿಲ್ಲ, ನಾವೇ ಬಿಟ್ಕೊಂಡು ಮೇಯಿಸ್ಬೇಕಾಗಿತ್ತು ಬೈಲಲ್ಲಿ. ಈಗ ಇದು ಅಂದ್ರೆ ಒಂದೇ ಕಡೆ ಇರೋದ್ರಿಂದ ಇಲ್ಲೇನ್ ಕಟ್ಟಲ್ಲ, ಬಟ್ ಅಲ್ಲೇ ಫ್ರೀಯಾಗಿ ಬಿಡ್ತೀವಿ, ಅಲ್ಲೇ ಓಡಾಡ್ಕೊಂಡಿರ್ತವೆ. ಅಲ್ಲೇ ಬಿಡದೆ ಒಂದೇ ಕಡೆ ಸ್ಟೋರೇಜ್ ಮಾಡ್ಕೊಂಡು ಮೇವೆಲ್ಲನ್ನು ತಂದು ಹಾಕೊಳ್ಳೋದಷ್ಟೇನೆ. ಹೊರಗಡೆ ಆದ್ರೆ 50 ಹಾವೆ ಹೋಗ್ಬೇಕು, 20 ಇಬ್ರು 3 ಜನ ಕಾಯ್ಬೇಕು, ಬೇರೆ ಜಮೀನಿಗೆಲ್ಲ ಹೋಗ್ತವೆ, ನಾಡ್ತವೆ. ಈ ತರ ಅದರಿಂದ ಅನನುಕೂಲ ಜಾಸ್ತಿ ಇರೋದ್ರಿಂದ ಇದಾದ್ರೆ ಒಂದೇ ಕಡೆ ಇಟ್ಬಿಟ್ಟು ಮೇವು ಹಾಕೊಂಡ್ರೆ ನಮ್ ಕೆಲಸನೂ ಮಾಡ್ಕೋಬಹುದು, ಪ್ಲಸ್ ಇದು ಆಗುತ್ತೆ. ಒಟ್ಟಿಗೆ ಇಲ್ಲಿ ಈ ತರ ಕಟ್ಟಿ ಸಾಕಂತದ್ದು ಹೆಚ್ಚು ಒಳ್ಳೇದು. ಹೆಚ್ಚು ಒಳ್ಳೇದು. ಈಗ ಮೊದಲು ನೀವು ಹಂಗೆ ಸಾಕ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಕೆಳಗಡೆ, ಅವಾಗೆಲ್ಲ ಸ್ವಲ್ಪ ಗಲೀಜು ಈ ತರದೆಲ್ಲ ಆಗ್ತಿತ್ತಲ್ವಾ? ಹಾ, ಗಲೀಜು ಆಗ್ತಿತ್ತು. ಡೈಲಿ 2-3 ಬಾರಿ ಗುಡಿಸ್ಬೇಕಾಯ್ತು, ತೊಳಿಬೇಕಾಗಿತ್ತು. ಈಗ ಆತರ ಏನಿಲ್ಲ, ಎಲ್ಲ ಕೆಳಗೆ ಬಿದ್ದೋಗೋದ್ರಿಂದ ಈಗೇನು ಆ ರೀತಿ ಪ್ರಾಬ್ಲಮ್ ಇಲ್ಲ. ಏನು ಒಂದ್ ಹಿಕ್ಕೇನು ಕೂಡ ಮೇಲೆ ನಿಲ್ಲದಿಲ್ಲ ಅಲ್ವಾ? ಎಲ್ಲ ಬಿದ್ಬಿಡುತ್ತೆ. ಇಲ್ಲ ಇಲ್ಲ, ಒಂದ್ ಹಿಕ್ಕೇನು ನಿಲ್ಲಲ್ಲ, ಅದು ಗಂಜಲ ಓದಿದ್ದು ನಿಲ್ಲಲ್ಲ, ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಗುಡ್ಸದಂತ ಅವಶ್ಯಕತೆನೇ ಇರಲ್ಲ. ಒಂದ್ ದಿವಸ ಏನು ಗುಡ್ಸ ಅಂತದ್ದು ಬರೋದೇ ಇಲ್ಲ? ಇಲ್ಲ ಇಲ್ಲ, ಗುಡ್ಸಂಗ್ ಬರಂಗಿಲ್ಲ. ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಕೆಳಗಡೆ ಒಂದ್ ಸ್ವಲ್ಪ ಆದಾಗ ಎಲ್ಲ ತುಂಬಿಕೊಂಡು ಟ್ರ್ಯಾಕ್ಟರ್ ತುಂಬಿಕೊಂಡು ತೋಟಕ್ಕೆ ಹಾಕೊಳ್ತೀವಿ. ಈಗ ಕೆಳಗಡೆ ಇದ ಹಾಕಿದ್ರಿ, ಫೈಬರ್ ಹಾಕಿದ್ರಿ, ಅದು ಗಟ್ಟಿಮುಟ್ಟಾಗಿದೆಯಾ? ಹಾ, ಗಟ್ಟಿಮುಟ್ಟಿದೆ ಅದು. ಬೇರೆ ಕಡೆ ಎಲ್ಲ ಮಾಡಿರೋದು ನೋಡ್ಕೊಂಡು ಅದ್ ನೋಡಿ ಒಂದ್ ಇಯರ್ ಟು ಇಯರ್ ಎಲ್ಲ ಮಾಡಿ ಅನುಭವ ಇರೋ ತಿಳ್ಕೊಂಡು ನಾವು ಬಂದು ಮಾಡಿದ್ದು. ಯಾಕೆಂದ್ರೆ ಪ್ಲಾಸ್ಟಿಕ್ ಫೈಬರ್ ಆಗಿರೋದ್ರಿಂದ ಏನಾದ್ರು ಕಸ್ಕಳ ಅಂತದ್ದು ಆ ತರದ್ ಏನ್ ಚಾನ್ಸ್ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಲಾಕ್ ಸಿಸ್ಟಮ್ ಇದೆ, ಅದೆಲ್ಲ ಏನ್ ಕಸ್ಕಳಲ್ಲ. ಕೆಳಗಡೆ ಏನು ಬೀಳುತ್ತಲ್ಲ ಈ ವೇಸ್ಟ್ ಎಲೆಗಳು ಮತ್ತೆ ಹಿಕ್ಕೆ ಎಲ್ಲವೂ ಕೂಡ ಕೆಳಗಡೆ ಬೀಳುತ್ತೆ, ಗಂಜಲ ಎಲ್ಲ ಕೆಳಗಡೆಗೆ ಬೀಳುತ್ತಲ್ವಾ? ಹೌದೌದು, ಎಲ್ಲ ಬೀಳುತ್ತೆ. ಎಷ್ಟು ದಿವಸಕ್ಕೊಂದ್ಸರಿ ಅದನ್ನ ನೀವು ಬಳಕೆ ಮಾಡ್ತೀರಿ? ನಾವೊಂದು 15-20 ದಿನ, ಜಾಸ್ತಿ ಮರಿಗಳಾದ್ರೆ ಒಂದ್ 15 ದಿನಕ್ಕೆ ತುಂಬಾಕ್ತಿವಿ, ಇಲ್ಲಾದ್ರೆ ಒಂದ್ ಕಮ್ಮಿ ಇದ್ದಾಗ ಈಗ ಒಂದ್ ತಿಂಗಳಿಗೊಂದ್ಸಲ ಎಲ್ಲಾನು ಒಂದ್ ಚೀಲ ತುಂಬಿಕೊಂಡು ಟ್ಯಾಡ್ರ್ ತುಂಬಿಕೊಂಡು ತೋಟಕ್ಕೆ ಹಾಕೊಡ್ತೀವಿ. ಅದೇನು ಮತ್ತೆ ತಿಪ್ಪೆಗೆ ಹಾಕ ಅವಶ್ಯಕತೆ ಇಲ್ವಾ? ಇಲ್ಲ ಇಲ್ಲ, ತಿಪ್ಪೆಗೆ ಹಾಕಲ್ಲ, ನಾವೆಲ್ಲ ಡೈರೆಕ್ಟ್ ತೋಟಕ್ಕೆ ಹಾಕೊಳ್ತೀವಿ. ಓ, ಡೈರೆಕ್ಟ್ ಒಂದ್ ತಿಂಗಳಿಗೆ ಒಂದ್ಸರಿ ತೆಗೆದ್ರೆ ಸಾಕಾಗುತ್ತೆ? ಒಂದ್ ತಿಂಗಳಿಗೆ ಒಂದ್ಸಲ ತಗೊಂಡ್ರೆ ಸಾಕು. ತಿಂಗಳ ಮೇಲೆ ಬಿಟ್ರೆ ಏನಾಗುತ್ತೆ? ತಿಂಗಳ ಮೇಲೆ ಬಿಟ್ರೆ ಜಾಸ್ತಿ ಆಗುತ್ತೆ ಕಸ ಅಲ್ಲಿ. ಕೋಳಿ ಸಗಣಿ ಮಾಡಿರೋದ್ರಿಂದ ಜಾಸ್ತಿ ಕಸ ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ನಾವು ಆಗಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ಈಗ ಅಲ್ಲಿ ನೀವು ಮೇಲ್ಗಡೆ ಎಲ್ಲ ಓಪನ್ ಇಟ್ಟಿದ್ದಾರಲ್ಲ, ಮಳೆಗಾಲದಲ್ಲಿ ನೀರು ಎರಸ್ಲೋಡಿ ಅಂತದ್ದು ತುಂಬಾ ಜೋರಾಗಿ ಗಾಳಿ ಬರೋ ಅಂತದ್ದು ಅದೇನ್ ಸಮಸ್ಯೆ ಆಗುದಿಲ್ವಾ? ಇಲ್ಲ ಇಲ್ಲ, ಏನ್ ಸಮಸ್ಯೆ ಆಗಲ್ಲ, ನಾಲ್ಕಡಿ ಸೂರ್ಯ ಇರೋದ್ರಿಂದ ಆ ರೀತಿ ಏನ್ ಸಮಸ್ಯೆ ಆಗಿಲ್ಲ. ಏನು ಎರ್ತ ಗಿರ್ತಲೇನು ಹೊಡೆಯೋದಿಲ್ಲ? ಏನು ಹೊಡೆಯಲ್ಲ, ಅದಕ್ಕೋಸ್ಕರನೇ ಮೇಲಿಂದ 4 ಡೌನಿ ಮತ್ತೆ ಸೀಟ್ ಹಾಕಿದೆ. ಎರ್ತ್ಲೋಡಿಬಾರ್ದು ಅಂತ ಹೊಡಿಬಾರ್ದು ಅಂತಾನೆ ಸೀಟ್ ಹಾಕಿದೆ, ಹಾಗಾಗಿ ಏನು ಆಗಲ್ಲ. ಈಗ ಗಾಳಿ ಆಡೋದ್ರಿಂದ ಈ ಸೊಳ್ಳೆ ಪಳ್ಳೆ ಆತರದೆಲ್ಲ ಏನು ಏನು ಬರಲ್ಲ, ಅದ್ರೊಳಗಡೆ ಸೊಳ್ಳೆ ಗಿಳಿ ಏನು ಬರಲ್ಲ, ನೊಣ ಆಗ್ಲಿ ಯಾವ್ದಲ್ಲಿ ಯಾವ್ದೇ ರೀತಿ ಕೀಟಬಾಧೆ ಯಾವ್ದು ಇರಲ್ಲ ಎತ್ತರವಾಗಿರೋದ್ರಿಂದ. ಏನು ಫೀಡ್ಸ್ ಕೊಡ್ತೀರಾ ಅವಕ್ಕೆ? ಹಿಂಡಿ ಕೊಡ್ತೀವಿ, ಅಳಿಜೋಳ ನುಚ್ಚು, ಮತ್ತೆ ಇದು ಬರುತ್ತೆ ಚಕ್ಕೆ ಹಂಗೆ ಬರುತ್ತೆ ರೊಟ್ಟಿ ತರ, ಆ ತರದ ಒಂದು 4-5 ತರ ಬರುತ್ತೆ ಫೀಡ್ಸ್ ಎಲ್ಲ ತಂದು ಮಿಕ್ಸ್ ಮಾಡಿ ಸಂಜೆ ಟೈಮ್ ಒಂದ್ಸಲ ಕೊಡ್ತೀವಿ. ಕೈ ತಿಂಡಿ ಕಡಿಮೆ ಸಂಜೆ ಟೈಮು, ಜಾಸ್ತಿ ನಾವು ಸೊಪ್ಪು ಮೇವು ಈ ತರದ್ದು ಜಾಸ್ತಿ ಕೊಡೋದು. ಸಾಕಾಗುತ್ತೆ? ಅವೇನ್ ಗಲಾಟೆ ಮಾಡೋದಿಲ್ಲ ಅಲ್ವಾ? ಇಲ್ಲ ಇಲ್ಲ, ಸಾಕಾಗುತ್ತೆ, ಗಲಾಟೆ ಏನ್ ಮಾಡಲ್ಲ, ನಾವು ಮೇವು ಹೆಚ್ಚಾಗಂಗೆ ಕೊಡ್ತೇವೆ. ಈಗ ಏನಾದ್ರೂ ಕಾಯಿಲೆ ಆತರದ್ದು ಬರೋಂತ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ನಿಮ್ಗೆ? ಹಾ, ಗೊತ್ತಾಗುತ್ತೆ, ಬಟ್ ಆತರ ಬಂದಾಗ ಮಾತ್ರ ಅವಕ್ಕೆ ಮಾತ್ರೆ ಕೊಡೋದು ಅಥವಾ ಇಂಜೆಕ್ಷನ್ ಮಾಡೋದು ಮಾಡ್ತೀವಿ, ಅದೆಲ್ಲ ನಮಗೆ ವೆಟರಿನರಿ ಡಾಕ್ಟ್ರು ಹೇಳ್ಕೊಟ್ಟು ಹೋಗಿದ್ದಾರೆ. ಹೆಚ್ಚು ಇದಾದಾಗ ಮಾತ್ರ ಡಾಕ್ಟರ್ನ ಕರೆಸ್ತೀವಿ, ಅದ್ ಬಿಟ್ರೆ ಏನಿಲ್ಲ. ಸಾಮಾನ್ಯವಾಗಿ ಆಡುಗಳಿಗೆ ಅಷ್ಟು ಕಾಯಿಲೆಗಳು ಬರೋದು ಇಲ್ಲ? ಅಲ್ಲ, ಬರಲ್ಲ ಬರಲ್ಲ, ಹೆಚ್ಚೇ ಬರೋದೇ ಇಲ್ಲ ಅದಕ್ಕೆ ಆಡುಗಳಿಗೆ, ಅಲ್ಲಿ ಯಾವ್ದಕ್ಕೂ ಬರಲ್ಲ. ಅವಕ್ಕೆ ಏನಾರು ಅನಿವಾರ್ಯ ಏನಾರ ಅವು ಸ್ವಲ್ಪ ಮರಿಲ್ ತಂದಂತ ಸಂದರ್ಭದಲ್ಲಿ ವೆದರ್ ಚೇಂಜ್ ಆದಾಗ ಒಂದ್ ಸ್ವಲ್ಪ ಶೀತಾಂಶ ಆಗೋದು ಈ ತರ ಆಗುತ್ತೆ, ಅದ್ ಬಿಟ್ರೆ ಇನ್ನೇನು ಬರಲ್ಲ. ಅವಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೊಂಡಿದ್ರ ಅವಕ್ಕೆ ಕುಡಿಯಕ್ಕೆ? ನಾವು ಮೇಲೆ ಸಿಂಟೆಕ್ಸ್ ಇಟ್ಕೊಂಡಿದ್ವಿ, ಅಲ್ಲಿಂದ ನಲ್ಲಿ ಪೈಪ್ ಲೈನ್ ಮಾಡ್ಕೊಂಡು ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಅಲ್ಲೇ ಬಕೆಟ್ ತುಂಬಿಸ್ತೀವಿ ನೀರು ಕುಡ್ಕೊಂತೇವೆ. ಔತ್ರಪಾಡ್ಗವು ಕುಡ್ಕೊಬಿಡ್ತೇವೆ, ಏನು ಬೇಕಾದಾಗ ಹೋಗಿ ಕೊಡ್ಬೇಕು ಅನ್ನೋ ತರದೇನಿಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವಾಗ್ಲೂ ಇರುತ್ತೆ, ಹೋಗ್ಬಿಟ್ಟು ಕುಡ್ದ್ಬಿಡ್ತೇವೆ, ಯಾವಾಗ್ಲೂ ಅಲ್ಲೇ ಇರುತ್ತೆ ಕುಡ್ಕೊಳ್ತೇವೆ. ಈ ಬೆಳಗ್ಗೆ ಸೊಪ್ಪು ಹುಲ್ಲು ತರೋದು ಅಷ್ಟೇನಾ ನಿಮ್ಮ ಕೆಲಸ? ಅಷ್ಟೇ ಅಷ್ಟೇ, ಬೆಳಗ್ಗೆ ತಂದ್ಬಿಟ್ರೆ ಬೆಳಗ್ಗೆನೂ ಅದನ್ನೇ ಹಾಕ್ತೀರ ಮತ್ತೆ ಸಾಯಂಕಾಲಕ್ಕೂ ಅದನ್ನೇ ಹಾಕ್ತೀರಿ? ಒಂದ್ ದಿನಕ್ಕೆ ಆಗುವಷ್ಟು ಅವತ್ತೇ ಫ್ರೆಶ್ ಆಗಿ ತಂದು ಹಾಕ್ತೀವಿ, ಬೆಳಿಗ್ಗೆ ತಂದ್ರೆ ಸಂಜೆವರೆಗೂ ಅದೇ ಆಗುತ್ತೆ. ಏನ್ ತುಂಡು ಮಾಡಿ ಹಾಕ್ತಿರೋ ಹೆಂಗ ಹಾಕ್ತೀರಿ? ಮೇವು ಕಟ್ ಮಾಡಿ ಹಾಕ್ತಿವಿ, ಹುಳಿ ಸೊಪ್ಪು ಇದೆಲ್ಲಾನು ಹಂಗೆ ಹಾಕ್ತಿವಿ, ಸೊಪ್ಪೆಲ್ಲಾನು ಅದೇ ತರ ಹಾಕ್ತಿವಿ. ಇದು ಸೀಮೆ ಕಡ್ಡಿ ಅಳಿಜೋಳ ಕಡ್ಡಿ ಆದ್ರೆ ಅವೆಲ್ಲ ಮಿಷಿನ್ ಅಲ್ಲಿ ಕಟ್ ಮಾಡಿ ಬಾನಿ ಒಳಕ್ಕೆ ಸುರಿತೀವಿ. ಅದು ಕಟ್ ಮಾಡಿ ಹಾಕೋದ್ರಿಂದ ಏನು ವೇಸ್ಟ್ ಆಗೋದಿಲ್ಲ ಅಲ್ವಾ? ವೇಸ್ಟ್ ಆಗಲ್ಲ, ಸೇವ್ ಆಗುತ್ತೆ, ಕೆಳಗಡೆ ಎಷ್ಟು ಬೀಳಲ್ಲ, ಎಲ್ಲ ನೀಟಾಗಿ ತಿನ್ಕೊಳ್ತವೆ. ಕಡ್ಡಿ ಕಡ್ಡಿನೇ ಹಾಕಿದ್ರೆ ತಿನ್ನಲ್ಲ, ಚೆನ್ನಾಗಿ ತುತ್ತದಿ ತಿನ್ಕೋಬಿಟ್ಟು ವೇಸ್ಟ್ ಮಾಡಿಬಿಡ್ತವೆ. ಇದಾದ್ರೆ ಮೇವು ಇದು ಮಾಡೋದ್ರಿಂದ ಸೈಲೇಜ್ ಮಾಡಿ ಇಟ್ಕೊಂಡ್ರು ಆಗುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ಸೈಲೇಜು ಮಾಡ್ತೀರಾ? ಸೈಲೇಜು ಮಾಡ್ತೀವಿ. ಮಳೆ ಯಾವಾಗ ಚೆನ್ನಾಗಿ ಬಿದ್ದು ಜಾಸ್ತಿ ಬಂದಾಗ, ಮೇವು ಜಾಸ್ತಿ ಆದಾಗ ನಮಗೆ ಯಥೇಚ್ಛವಾಗಿ ಆದಾಗ ಸೈಲೇಜ್ ಮಾಡಿ ಇಟ್ಕೊಡ್ತೀವಿ, ಅದು ಮುಂದೆ ಮೇವು ಸ್ವಲ್ಪ ಕಡಿಮೆ ಆದಾಗ ಯೂಸ್ ಆಗುತ್ತೆ. ಅದು ಮೇವು ಕಡಿಮೆ ಆದಾಗ ಸೈಲೇಜ್ನ ಬಳಕೆ ಮಾಡ್ಕೋಬಹುದು ಅಲ್ವಾ? ಮಾಡ್ಕೋಬಹುದು, ಮೇವು ಜಾಸ್ತಿ ಇದ್ದಾಗ ಸೈಲೇಜ್ ಮಾಡಿ ಇಟ್ಕೋತೀವಿ, ಆ ಟೈಮಲ್ಲಿ ಉಪಯೋಗಿಸ್ಕೊಳ್ತೀವಿ. ಆಡು ಸಾಕಾಣಿಕೆ ಲಾಭದಾಯಕ ಅಂತೀರಾ? ಹಾ, ಲಾಭದಾಯಕ ಆಗಿದೆ, ಲಾಭದಾಯಕವಾಗಿದೆ, ಮತ್ತೆ ಒಂಥರ ಕೆಲಸ ಸಿಕ್ತಂಗೂ ಆಗುತ್ತೆ ಒಬ್ರಿಗೆ. ಹೌದು, ಕೆಲಸ ಸಿಕ್ತಂಗೂ ಆಗುತ್ತೆ, ಟೈಮು ವೇಸ್ಟ್ ಆಗಲ್ಲ, ಬೇರೆ ಕೆಲಸನೂ ಮಾಡ್ಕೋಬಹುದು. ಬೆಳಿಗ್ಗೆ ಒಂದು 2 ಮೇವು ತರೋದೊಂದು ಸಮಯ ಬಿಟ್ರೆ ಇನ್ನು ಬೇರೆ ಏನು ಸಮಯ ವೇಸ್ಟ್ ಆಗಲ್ಲ, ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೋಬಹುದು. ಜಮೀನ್ ಕೆಲಸ ಆಯ್ತು, ಹೊರಗಡೆ ಏನೇ ಕೆಲಸ ಇದ್ರು ಹೋಗ್ಬೋದು, ಅವು ಪಾಡಿಗೆ ಅವು ಮೇವು ತಿನ್ಕೋತೇವೆ ಅಷ್ಟೇ. ಈ 30-15 ಶೆಡ್ ಏನ್ ಮಾಡ್ಕೊಂಡಿದ್ರು, ಕೆಳಗಡೆ ಎಷ್ಟು ಕೋಳಿ ಸಾಕಾಣಿಕೆ ಮಾಡ್ಬೋದು? ಕೆಳಗಡೆ ಒಂದು 100 ಕೋಳಿ ಸಾಕಾಣಿಕೆ ಮಾಡ್ಬೋದು. ಈಗ ಒಂದ್ 25 ಕೋಳಿ ತಂದು ಬಿಟ್ಕೊಂಡಿದ್ವಿ, ಅದೇ ಮಳೆ ಪ್ರಭಾವದಿಂದ ಮರಿ ನಿಲ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹೊಳವಾದ್ಮೇಲೆ ಸರಿ ಆಗುತ್ತೆ, ಹೊಳವಾದ್ಮೇಲೆ ಇನ್ನು ಹೆಚ್ಚು ಮಾಡ್ಕೋಬೇಕು. ಎಷ್ಟು ಕೋಳಿ ಸಾಕ್ಬೇಕು ಅನ್ಕೊಂಡಿದ್ರಿ? 100 ಕೋಳಿ, ನಾಟಿ ಕೋಳಿ ಸಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಒಂದ್ ತಿಂಗಳಿಗೆ ಒಂದ್ಸರಿ ಅಲ್ಲಿ ಕೆಳಗಡೆ ಹಿಕ್ಕೆ ಎಲ್ಲ ತೆಗಿತಿರಲ್ಲ, ಎಷ್ಟು ಸಿಗುತ್ತೆ ನಿಮಗೆ ಗೊಬ್ಬರ? ಗೊಬ್ಬರ ಸಿಗುತ್ತೆ, ಒಂದ್ ಗೊಬ್ಬರ ಚೀಲದಲ್ಲಿ ಒಂದ್ 30 ಚೀಲ 40 ಚೀಲ ತರ ಸಿಗುತ್ತೆ. ಎಲ್ಲ ನೇರವಾಗಿ ತೋಟಕ್ಕೆ ಹಾಕ್ಬಿಡ್ತೀರಾ? ನೇರ ತೋಟಕ್ಕೆ ಹಾಕ್ತೀವಿ. ಎಲ್ಲ ತೆಂಗಿನ ಗಿಡಕ್ಕೆ ಹಾಕ್ತೀರಾ? ಎಲ್ಲ ತೆಂಗಿನ ತೋಟಕ್ಕೆ ಹಾಕ್ತೀವಿ. ಇನ್ನು ಮೇವು ಬೆಳೆಯೋದ್ರಿಂದ ಬೆಳೆಗೆಲ್ಲ ಹಾಕೊಡ್ತೀವಿ, ಶುಂಠಿಗೆ ಬಾಳೆಗೆ ಎಲ್ಲವೂ ಹಾಕೊಡ್ತೀವಿ. ಕುರಿ ಗೊಬ್ಬರ ಒಂದ್ ಸ್ವಲ್ಪ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ, ಒಳ್ಳೆ ಫಲವತ್ತತೆ ಕೊಡುತ್ತೆ. ಹೌದೌದು ಹೌದು, ಎಲ್ಲ ಬೆಳೆಗೂ ಒಳ್ಳೇದೇನೆ, ಎಲ್ಲ ಬೆಳೆಗೂ ಅದೇ ಒಳ್ಳೇದೇ. ಅದು ದನ ಕರುಗಳು ಸಾಕೊಂಡಿದ್ದೀರಾ? ಒಂದೆರಡು ಎಮ್ಮೆ ಇದೆ. ಎಮ್ಮೆ ಹಾಲು, ಹಾಲ್ಗೋಸ್ಕರ ಮನೆ ಹಾಲ್ಗೋಸ್ಕರ ಉಪಯೋಗ ಮಾಡ್ಕೊತೀವಿ. ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ ಅಲ್ವಾ? ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀವಿ. ಟ್ರ್ಯಾಕ್ಟರ್ಲೂ ಕೂಡ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗ್ತೀರಾ ಹೆಂಗೆ? ಇಲ್ಲ ಇಲ್ಲ, ಮನೆ ಕೆಲಸನೇ, ಮೇವು ತರೋದು, ನಮ್ಮ ತೋಟ ಹೋಗಿ ಹೊಡ್ಕೊಳ್ಳೋದು, ಕಾಯಿಪಾಯಿ ಏರ್ಕೊಂಡು ಇಟ್ಕೊಳ್ತೀವಿ. ಈಗ ಕುರಿ ಒಂದು 50 ಕುರಿ ಸಾಕುವಷ್ಟು ಶೆಡ್ ಮಾಡ್ಕೊಂಡಿದ್ರಲ್ಲ ಆಡುಗಳನ್ನ, ಮುಂದಕ್ಕಿನ್ನೂ ವಿಸ್ತರಣೆ ಮಾಡಬೇಕು, ದೊಡ್ಡದು ಮಾಡ್ಕೋಬೇಕು ಅನ್ನೋ ಆಲೋಚನೆ ಇದೆಯಾ ಹೆಂಗೆ? ಮುಂದೆ ಇದನ್ನ ನೋಡ್ಕೊಂಡು ಇನ್ನೊಂದು 2-3 ವರ್ಷದ ನಂತರ ಇನ್ನು ಮೇವು ಸ್ವಲ್ಪ ಯಥೇಚ್ಛವಾಗಿ ಮಾಡ್ಕೊಂಡು ಮಾಡೋದಂತ ಅನ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಮೇವು ಇರಬೇಕಲ್ವಾ? ಮೇವು ಬೇಕು, ಮೇವಿಲ್ಲ ಅಂತಂದ್ರೆ ಭಾರಿ ಕಷ್ಟ, ಸಾಕಕ್ಕಾಗೋದಿಲ್ಲ. ಹೌದು ಅಲ್ವಾ, ಮೇವು ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೇಕು. ಒಟ್ಟಿಗೆ ಈ ಪದ್ಧತಿಯಲ್ಲಿ ಆಡು ಸಾಕಾಣಿಕೆ ಮಾಡೋದು ತುಂಬ ಅನುಕೂಲ ಅಂತೀರಿ? ಹೌದು, ಅನುಕೂಲ ಇದೆ. ಒಳ್ಳೇದು ಅಶೋಕ್ ಅವರೇ, ಈ ತರದ ಪದ್ಧತಿ ಹೇಗೆ ಸಾಕಾಣಿಕೆ ಮಾಡೋಂಥದ್ದು, ಮಾಡ್ಕೊಳ್ಳೋ ಅಂಥದ್ದು ಹೇಗೆ ಅನ್ನೋ ಅಂತ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ನಿಮ್ಮನ್ನು ಸಂಪರ್ಕ ಮಾಡೋಂಥದ್ದು ಹೇಗೆ? ನಮ್ಮ ಫೋನ್ ನಂಬರ್ ಇದೆ, ಅದು ಕಾಲ್ ಮಾಡಿದರೆ. ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ. 9964-2929-55. ಇನ್ನೊಂದ್ಸರಿ ಹೇಳಿ. 9964-2929-55. ಒಳ್ಳೇದು ಅಶೋಕ್ ಅವರೇ, ಇದುವರೆಗೆ ಕಟ್ಟಿ ಆಡು ಸಾಕಾಣಿಕೆ ಮಾಡತಕ್ಕಂತಹ ಪದ್ಧತಿಯಿಂದ ಏನೇನು ಅನುಕೂಲ ಆಗುತ್ತೆ, ಅದರ ಅನುಭವಗಳು ಹೇಗಿದ್ದಾವೆ ಅನ್ನೋಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಅಟ್ಟಣೆ ಪದ್ಧತಿಯಲ್ಲಿ ಆಡುಗಳ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಲ್ಲೇನಹಳ್ಳಿಯ ಕೃಷಿಕ ಕೆಎನ್ ಅಶೋಕ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು. KMR 204 ಇದು ಅಲ್ಪಾವಧಿ ತಳಿಯಾಗಿದ್ದು